ಶಿವ ಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ತರ ತಿರಾಗಧರ ಹರ ಸುಂದರ ತರ ತಿರಾಗ ಹರಹರ ಗಂಗಾಧರ ಗಜ ಚರ್ಮ ಬರಧರ ಗಂಗಾಧರ ಗಜ ಚರ್ಮ ಬರಧರ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸದ್ಯೋ ಜಾತ ಮಾಂಪದನಂ ಗಂಗಾ ಚಂದ್ರ ಸಮಾಗಮ ತೀರ್ಥಂ ಪ್ರಣವಂ ನಾದಮಯುಣರು ತುಡಿಯೋ ವೇದ ಕಲಾಮೃತ ಪುಣ್ಯಂ ಪ್ರಕೃತಿಯುಂ ನಿನ್ನಿ ವಿಕೃತಿಯುಂ ನಿನ್ನಿ ಸ್ವರಗಳಿಲಾಯ್ ನಯಗಳಿಲಾಯ್ ಶಕ್ತಿ ಸ್ವರೂಪಂ. ಓಂ ಶಿವೋಹಂ ಶ್ರೀ ಶಿವೋಹಂ ಓಂ ಶಿವೋಹಂ ರುದ್ರಂ ಶಿಖರಂ. ಕೊರಳಲಿ ವಸಿವ ರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ಶಿವ ಶಂಕರ ಪಾರ್ವತಿ ರಮಣ ನಿನಗೆ ಹೇಳಿ.